ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಸಮಗ್ರ ಕೃಷಿಯ ಅನುಭವಗಳ ಕುರಿತು ನ್ಯಾಮತಿ ತಾಲೂಕು ರಾಮೇಶ್ವರ ಗ್ರಾಮದ ಕೃಷಿಕ ಎಸ್ ರಾಕೇಶ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ರಾಮೇಶ್ವರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಸ್ ರಾಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ರಾಕೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್ ಎಲ್ಲರಿಗೂ. ರಾಕೇಶ್ ಅವರೇ, ಕೃಷಿ ಬದುಕು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಕೃಷಿ ಬದುಕು ನಮ್ಮ ತಂದೆ ನಮ್ಮ ತಾತನ ಕಾಲದಿಂದನೂ ವ್ಯವಸಾಯ, ನಾವು ಕುಟುಂಬ ಆಗಿರೋದ್ರಿಂದ ವ್ಯವಸಾಯ ಮಾಡ್ತಾ ಇದೀವಿ. ನಾನು ವ್ಯವಸಾಯಕ್ಕೆ ಅಂತೇಳಿ ಬಂದು ಇಲ್ಲಿಗೆ 14 ವರ್ಷ ಆಯಿತು. ನನ್ನ ಎಜುಕೇಷನ್ ಜೊತೆಗೆ ವ್ಯವಸಾಯದಲ್ಲೇ ತೊಡ್ಕೊಂಡಿದ್ವಿ. ಸಂಪೂರ್ಣವಾಗಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ವ್ಯವಸಾಯಕ್ಕೆ ಬಂದು ತೊಡ್ಕೊಂಡು ಪ್ರಾರಂಭ ಮಾಡಿದ್ದು 14 ವರ್ಷ ತುಂಬಿತು. ಯಾಕೆ ಈ ಕೃಷಿ ಬದುಕಿಗೆ ಬರಬೇಕನ್ನಿಸ್ತು? ಸರ್, ನನಗೆ ಯಾಕೆ ಬರಬೇಕು ಈ ಕೃಷಿಯಲ್ಲಿ ತೊಡಗಬೇಕು ಅಂತಂದರೆ, ಇವತ್ತಿನ ಯುವ ಪೀಳಿಗೆ ಏನಾಗಿದೆ ಅಂತಂದರೆ, ಎಲ್ಲರೂ ಮನೆಯಲ್ಲಿ ಏನಾದರೂ ಒಬ್ಬರು ಇಬ್ಬರು ತಂದೆ ತಾಯಿ ಮಕ್ಕಳು ಇರ್ತಾರೆ ಅಂದರೆ, ಎಲ್ಲರೂ ಸ್ವಲ್ಪ ಏನಾದರೂ ಓದ್ಲಪ್ಪ, ಹೊರಗೆ ಹೋಗ್ಬಿಡಲಿ ನನ್ನ ಮಕ್ಕಳು, ಏನೋ ಒಂದು ಸಣ್ಣ ನೌಕರಿ ಮಾಡ್ಕೊಂಡು ಹೊರಗಿರಲಿ ಅನ್ನೋ ಅಂತ ಆಶಾ ಭಾವನೆ ಎಲ್ಲ ತಂದೆ ತಾಯಿದು ಆಗಿದೆ. ಆ ರೀತಿಯಾಗಿ ಸ್ವಲ್ಪ ಓದಿದ್ರೆ ಸಾಕು, ವಿದ್ಯಾವಂತರೆಲ್ಲ ಆ ಕಡೆ ಹೋದರೆ ಇಲ್ಲಿ ವ್ಯವಸಾಯ ಏನಾಗಿದೆ ಅಂತಂದರೆ, ಬರ್ತಾ ಬರ್ತಾ ಬರ್ತಾ ಎಲ್ಲ ಕಾಂಪಿಟೇಷನ್ ಈ ಒಂದು ಯುಗದಲ್ಲಿ ವ್ಯವಸಾಯವನ್ನು ಭಾಳ ತಿರಸ್ಕೃತವಾಗಿ ನೋಡ್ತಾ ಇದ್ದಾರೆ. ಹಾಗೆ ಈ ವ್ಯವಸಾಯವನ್ನು ತಿರಸ್ಕೃತವಾಗಿ ನೋಡ ಅಂತದ್ರಲ್ಲಿ ವ್ಯವಸಾಯದಲ್ಲಿ ಯಾಕೆ ಏನು ಸಾಧನೆ ಮಾಡೋಕ್ಕಾಗಲ್ವಾ, ಹಾಗಾದರೆ ಎಜುಕೇಷನ್ ಮಾಡಿ ವ್ಯವಸಾಯದಲ್ಲಿ ಏನು ಮಾಡೋಕ್ಕಾಗಲ್ವಾ ಅನ್ನೋ ಅಂಥ ಭಾವನೆ ನನ್ನಲ್ಲಿ ಹುಡ್ತು. ನಮ್ಮ ತಂದೆ ತಾಯಿನೂ ಭಾಳ ಕಷ್ಟಪಡ್ತಾಯಿದ್ರು. ಆ ನಿಟ್ಟಿನಲ್ಲಿ ನಾನು ಬಂದು ವ್ಯವಸಾಯದಲ್ಲಿ ಏನಾದರೂ ನಾನು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇವು ಕ್ರ್ಯಾಕ್ ಅದನ್ನ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಭಾವನೆಯಿಂದ ವ್ಯವಸಾಯದಲ್ಲಿ ತೊಡಗಿದೆ. ತೊಡಗಿ ವ್ಯವಸಾಯವನ್ನು ಒಂದು ಉದ್ಯಮ ರೀತಿಯಲ್ಲಿ ಕೊಂಡೊಯ್ಬೇಕು, ಯುವಕರನ್ನು ಒಂದು ವ್ಯವಸಾಯದ ಕಡೆ ಆಕರ್ಷಣೆ ಮಾಡಿ ಅವರನ್ನು ಹಳ್ಳಿ ಕಡೆ ಮುಖ ಮಾಡೋ ರೀತಿಯಲ್ಲಿ ಮತ್ತು ವ್ಯವಸಾಯದಲ್ಲಿ ಸಾಧನೆ ಮಾಡೋ ರೀತಿಯಲ್ಲಿ ನಾನು ಒಂದು ಕೆಲಸ ಮಾಡಿ ನನ್ನ ಜೊತೆ ಕೆಲಸ ಮಾಡಿ ನನ್ನ ಒಂದು ಮಾದರಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ವ್ಯವಸಾಯದಲ್ಲಿ ತೊಡಗಿದೆ. ಆ ನಿಟ್ಟಿನಲ್ಲಿ ಹಂತ ಹಂತವಾಗಿ ಜಮೀನನ್ನು ಮಾರ್ಪಡಿಸ್ತಾ ತಂದೆ ತಾಯಿ ಮಾಡ್ತಕ್ಕಂಥ ವ್ಯವಸಾಯಕ್ಕೆ ನಾನು ಸಪೋರ್ಟ್ ಮಾಡ್ತಾ ನನ್ನದೇ ಆದಂಥ ವಿಧಾನಗಳನ್ನು ನಾನು ಅಳವಡಿಕೆ ಮಾಡ್ತಾ, ನಾನು ಅದ್ರ ಸಪೋರ್ಟಾಗಿ ಏನು ಬೇಕು, ನಾನು ಯಾವ ಥರ ಮಾಡ್ಬೋದು ಅನ್ನೋದಕ್ಕೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಅವರ ಸಹಕಾರ, ಆಮೇಲೆ ಕೃಷಿ ಇಲಾಖೆಯವರ ಸಹಕಾರ, ತೋಟಗಾರಿಕೆ ಇಲಾಖೆಯವ್ರ ಸಹಕಾರ, ಅವರು ಆಯೋಜನೆ ಮಾಡ್ತಕ್ಕಂಥ ತರಬೇತಿಗಳನ್ನು ಕಂಡಕ್ಟಿಂಗ್ ಮಾಡೋದಾಗಿರ್ಬೋದು, ನನ್ನ ಜೊತೆ ಇನ್ನೊಂದಿಷ್ಟು ಜನ ರೈತರನ್ನು ಸೇರಿಸ್ಕೊಂಡು ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ತಾಂತ್ರಿಕತೆಗಳನ್ನು, ವ್ಯವಸಾಯದ ಅಭಿವೃದ್ಧಿಗಳನ್ನು, ವ್ಯವಸಾಯದಲ್ಲಿ ಏನೆಲ್ಲ ಮಾರ್ಪಡಿಸಿ ನಾವು ಆರ್ಥಿಕವಾಗಿ ನಾವು ಮುಂದುವರಿಬೋದು ಅನ್ನೋದನ್ನು ತಿಳ್ಕೊಳಕ್ಕೋಸ್ಕರ ನಾನು ಅಡಾಪ್ಟ್ ಮಾಡ್ಕೊಂಡೆ, ನಾನು ತಿಳ್ಕೊಂಡೆ. ನಾನು ಮಾಡಿರ್ತಕ್ಕಂಥದ್ದು ಒಂದು ಸಾಧನೆಯನ್ನು ನೋಡಿ ನನ್ನ ಜೊತೆ ಇನ್ನೊಂದಿಷ್ಟು ಜನ ರೈತರು ಬಂದರು. ನನ್ನ ಕೇವಲ ನಾನು ಒಬ್ಬನೇ ಬೆಳಿಬಾರ್ದು, ನನ್ನ ಜೊತೆ ಒಂದು ಗ್ರೂಪ್ ಆಗಿದ್ದರೆ ನನ್ನ ರೈತರಿಗೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋ ರೀತಿಯಲ್ಲಿ ನಾನು ಒಂದು ಸಂಘ ಒಂದು ಫಾರ್ಮೇಷನ್ ಮಾಡಿಕೊಂಡು ಮಲ್ಲಿಕಾರ್ಜುನ ರೈತ ಶಕ್ತಿ ಗುಂಪನ್ನು ರಚನೆ ಮಾಡಿಕೊಂಡು ಅದು ರಿಜಿಸ್ಟರ್ಡ್ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ಮಾರ್ಗದರ್ಶನವನ್ನು ಕೊಡಿಸ್ತಾ ಒಂದು ಇಲಾಖೆಗಳ ಗಮನಕ್ಕೆ, ಯಾರು ರೈತರಿಗೆ ಏನೇನು ಅವಶ್ಯಕತೆ ಇದೆ, ಅವ್ರ ಭೂಮಿ ತುಂಡು ಭೂಮಿಗಳಾಗಿದ್ದಾವೆ ಅಥವಾ ದೊಡ್ಡ ರೈತರು ಇದ್ದಾರೆ, ಅವ್ರಿಗೆ ಯಾವ ರೈತರಿಗೆ ಯಾವ ಬೆಳೆ ಬೆಳೆಯೋಕ್ಕೆ ಮಾಹಿತಿ ಬೇಕು, ಆ ಬೆಳೆ ಬರ್ತಕ್ಕಂಥ ರೋಗಗಳಾಗಿರ್ಬೋದು, ಮಣ್ಣು ಪರೀಕ್ಷೆಗಳ ಬಗ್ಗೆ ಗಮನ ಹರಿಸೋದಾಗಿರ್ಬೋದು, ಅವ್ರು ಯಾಕೆ ಹಿಂದೆ ಬೀಳ್ತಾ ಇದ್ದಾರೆ ಅಂತ ನಾವು ಹಂಗೆ ಸ್ಟಡಿ ಮಾಡಿದಾಗ ನೋಡ್ತಾ ಇದ್ದೆ. ಕೆಲವರಿಗೆಲ್ಲ ಸಾಕಷ್ಟು ಸಮಸ್ಯೆಗಳದ್ದು ವ್ಯವಸಾಯದಲ್ಲಿ, ಕೂಲಿಕಾರರ ಸಮಸ್ಯೆ ಅನ್ನೋರು, ಆಮೇಲೆ ಒಳ್ಳೆ ಬೀಜ ತಳಿಗಳ ಆಯ್ಕೆಯಲ್ಲಿ ಕೊರತೆ ಇತ್ತು, ಅವ್ರ ಶ್ರಮ ಏನಾಗ್ತಿತ್ತು ಹಾಕಿರೋಂಥ ನಿಟ್ಟಿನಲ್ಲಿ ವ್ಯರ್ಥ ಆಗ್ತಾ ಇತ್ತು. ಆಮೇಲೆ ಬೇರೆ ಬೇರೆ ಕೇವಲ ಏಕ ಬೆಳೆ ಪದ್ಧತಿಯಲ್ಲೂ ಸುಮಾರು ಜನ ರೈತರಿದ್ದರು, ಈ ಕೆಲವು ಪ್ರಕೃತಿ ವಿಕೋಪಗಳಿಂದಾದಂಥ ಕೆಲವೊಂದು ಸಮಯದಲ್ಲಿ ಮಳೆ ಒಂದು ವರ್ಷ ಯಥೇಚ್ಛವಾಗಾದರೆ ಒಂದು ವರ್ಷ ಕಡಿಮೆ ಆಗ್ತಾ ಇತ್ತು. ಆ ಟೈಮಲ್ಲಿ ನಾವು ಬೆಳೆಗಳ ಆಯ್ಕೆಯನ್ನು ಯಾವ ಥರ ಮಾಡಬೇಕು ಅಥವಾ ಯಾವ ಬೆಳೆ ಸಿಸ್ಟಮನ್ನು ನಾವು ಅಡಾಪ್ಟ್ ಮಾಡಿದರೆ ಅನುಕೂಲ ಆಗ್ತದೆ ಅನ್ನೋಂಥದ್ರ ಬಗ್ಗೆ ಸುಮಾರು ಅಪನಂಬಿಕೆಗಳಿದ್ದವು. ಆಮೇಲೆ ಇದನ್ನ ಹಾಕಿದರೆ ಇದು ಬರಲ್ಲ ಅಥವಾ ಅನ್ನೋಂಥ ಕಲ್ಪನೆ ಆಗಿರ್ಬೋದು. ಅಕಸ್ಮಾತ್ ನಾವು ಕಷ್ಟಪಟ್ಟು ಬೆಳೆದ್ರೂ ಇದು ಮಾರ್ಕೆಟ್ ಮಾಡೋದು ಎಲ್ಲಿ ಅನ್ನೋಂಥ ಸಮಸ್ಯೆಗಳು ಸಾಕಷ್ಟು ರೈತರಲ್ಲಿ ಈಗಾಗಲೂ ಇರೋಂಥ ಸಮಸ್ಯೆಗಳನ್ನೇ ನಾವು ಸಾಕಷ್ಟು ಜನ ರೈತರು ಏನು ಮಾಡ್ತಾ ಇದ್ದೀವಿ ಅಂದರೆ ಬೆಳೆಗಳು ಬೆಳೆಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ, ಆದರೆ ಬೆಳೆ ಬೆಳೆದಿರೋದನ್ನು ಸಂರಕ್ಷಣೆ ಮಾಡೋ ಅಂಥದ್ದಾಗಿರ್ಬೋದು, ಅದನ್ನು ಮಾರ್ಕೆಟ್ ಮಾಡೋದಾಗಿರ್ಬೋದು, ಯಾರಿಗೂ ಆ ತಾಳ್ಮೆನೇ ಇಲ್ಲ. ಆ ಒಂದು ಹಿಟ್ಟಿನಲ್ಲಿ ನಾವೊಂದು ಮುಂದುವರೆದು ನಮ್ಮ ಸ್ನೇಹಿತರೆಲ್ಲ ಒಗ್ಗೂಡಿಸಿ ಕೆಲವೊಂದು ಬೆಳೆಗಳನ್ನ ಸೆಲೆಕ್ಟ್ ಮಾಡಿ ಒಂದಿಷ್ಟಿಷ್ಟು ಜನ ರೈತರು ಜಾಸ್ತಿ ಪ್ರಮಾಣದಲ್ಲಿ ಕೆಲವು ಬೆಳೆಗಳನ್ನ ಬೆಳೆಯೋಕ್ಕೆ ಪ್ರಾರಂಭ ಮಾಡಿ ಅವರಿಗೆ ಮಣ್ಣು ಪರೀಕ್ಷೆಗಳನ್ನ ಇಲಾಖೆಯವರ ಸಹಕಾರದೊಂದಿಗೆ ಮಣ್ಣು ಪರೀಕ್ಷೆಗಳನ್ನ ಮಾಡಿಸಿದ್ವಿ. ಎಲ್ಲ ರೈತರದ್ದು ಎಲ್ಲ ಜಮೀನನ್ನು ಪರೀಕ್ಷೆ ಮಾಡಿಸಿ ಅಲ್ಲಿ ಏನು ಕೊರತೆ ಇದೆ, ಕಾಮನ್ ಆಗಿ ಏನು ಕೊರತೆ ಇದೆ ಅಥವಾ ಯಾವ್ಯಾವ ರೈತರದ್ದು ಏನೇನು ಸಮಸ್ಯೆಗಳಿದ್ದಾವೆ ಅಂತೇಳಿ ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಕಷ್ಟು ತಾಂತ್ರಿಕತೆಯನ್ನು ಅವ್ರಿಗೆ ಕೊಡಿಸಿದ್ವಿ. ಈಗ ನಾನು ಒಬ್ಬ ರೈತ ಆಗಿ ರೈತ ಒಬ್ಬನಿಗೆ ಹೇಳ್ಬೋದು ಅಥವಾ ನನ್ನ ಅಕ್ಕಪಕ್ಕದ 10 ಜನಕ್ಕೆ ನಾನು ಹೇಳ್ಬೋದು, ಆದರೆ ಇಡೀ ಗ್ರಾಮ ಆಗಿ ಇಡೀ ತಾಲೂಕನ್ನು ಇರ್ತಕ್ಕಂಥ ಒಂದು ರೈತಾಪಿ ವರ್ಗ ಎಲ್ಲ ಭಾಗದ ವರ್ಗ ರೈತರಿಗೂ ನಾವು ಮಾಹಿತಿಯನ್ನು ಹೇಳಬೇಕು ಅಂತಂದರೆ ಕೇವಲ ಕಡಿಮೆ ಅವಧಿ ಸಾಕಾಗ್ತಿರಲಿಲ್ಲ. ಹಾಗಾಗಿ ಏನು ಮಾಡಿದ್ವಿ, KVK ಅಂತ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಅವರ ಸಹಕಾರ ಸಿಕ್ತು. ಅವ್ರು ನಿರಂತರ ರೈತರ ಸಂಪರ್ಕ ಮಾಡೋ ರೀತಿಯಲ್ಲಿ ನಾವು ವಿಜ್ಞಾನಿಗಳ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿದ್ವಿ. ಅವರು ಆಯೋಜನೆ ಮಾಡ್ತಕ್ಕಂಥ ತರಬೇತಿಗಳಿಗಾಗಿರ್ಬೋದು, ಅವರು ಶಿಫಾರಸು ಮಾಡ್ತಕ್ಕಂಥ ತಳಿಗಳು ಬೀಜಗಳನ್ನು ಆಯ್ಕೆ ಆಗಿರ್ಬೋದು, ಅವುಗಳನ್ನು ಮಿನಿ ಕಿಟ್ ರೂಪದಲ್ಲಿ ನಮ್ಮ ಬೆಳೆ ಜೊತೆಗೆ ಸ್ವಲ್ಪ ಅದನ್ನು ಕೊಡಿಸೋಂಥದ್ದಾಗಿರ್ಬೋದು, ಇವೊಂದು ಸ್ವಲ್ಪ ಮುಂದಾಳಾಗಿ ನಾವು ನಿಂತಿದ್ದು ಆ ರೈತರಿಗೆ ಹೆಲ್ಪ್ ಮಾಡ್ತಾ ಬಂದ್ವಿ. ಆ ಬೆಳೆಗಳಲ್ಲಿ ಅದ್ಭುತವಾದಂಥ ಬದಲಾವಣೆಗಳಾಯಿತು. ನಾವು ಕೃಷಿ ಭೂಮಿಗೆ ಆಗ್ತಕ್ಕಂಥ ಒಂದು ಇನ್ಪುಟ್ಗಳು ಏನಿದಾವಲ್ಲ ಅವುಗಳ ಪ್ರಮಾಣ ಕಡಿಮೆ ಮಾಡಿದ್ವಿ. ಈಗ ಯಾವುದು ಕೊರತೆ ಇದೆ, ಯಾವುದು ಅವಶ್ಯಕತೆ ಇದೆ, ಅವನ್ನಷ್ಟೇ ಬಳಸ್ತಾ ಬಂದ್ವಿ. ಅವಾಗ ನಮಗೆ ಆರ್ಥಿಕವಾಗಿ ಒಂದು ಸ್ವಲ್ಪ ಅನುಕೂಲ ಅಂತ ಅನ್ನಿಸ್ತು. ಇಳುವರಿಯಲ್ಲಿ ಸುಧಾರಣೆಗಳಾಯಿತು, ಬೆಳೆ ಪರಿವರ್ತನೆಗಳಿಂದ ಭೂಮಿನೂ ಫಲವತ್ತತೆ ಆಗ್ತಾ ಬಂತು. ಆಮೇಲೆ ಹೈನುಗಾರಿಕೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ಪಶುಪಾಲನೆ ಆಗಲಿ, ನಮ್ಮ ರೈತರೆಲ್ಲ ಸುಮಾರಷ್ಟು ತರಬೇತಿಗಳನ್ನ ಆಯೋಜನೆ ಮಾಡಿದಾಗ ಮೇವುಗಳು ಬೆಳ್ಕೊಳ್ಳೋದ್ರ ಬಗ್ಗೆ, ಮೇವಿನ ತಳಿಗಳ ಬಗ್ಗೆ, ಆಮೇಲೆ ಪಶುಪಾಲನೆಯಲ್ಲಿ ಗಮನಿಸಬೇಕಂತ ಕೆಲವು ಕ್ರಮಗಳು, ಆಮೇಲೆ ವ್ಯವಸಾಯದ ಜೊತೆ ತಳಿಗಳ ಆಯ್ಕೆ, ಈ ಥರ ಹೊಸ ಹೊಸ ತಳಿಗಳು ತಂದು ನಮ್ಮಲ್ಲಿ ಸುಮಾರು ತಳಿಗಳನ್ನ ಅಭಿವೃದ್ಧಿ ಮಾಡಿ ಮತ್ತು ಮುಂದಾಳು ತಾಕುಗಳನ್ನು ಒಂದು ರೆಡಿ ಮಾಡಿಕೊಂಡು 16 ಗ್ರಾಮಗಳಿಗೆ ಒಂದು ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ ಕೃಷಿ ಕ್ಷೇತ್ರಗಳ ಕಾರ್ಯಕ್ರಮಗಳನ್ನು ನಮ್ಮ ಸುತ್ತಮುತ್ತ ಭಾಗದಲ್ಲಿ ಮಾಡಿರುವಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಇದಕ್ಕೆ ನಮಗೆ ಕೃಷಿ ಇಲಾಖೆಯಲ್ಲಿದ್ದಂಥ ಜಂಟಿ ನಿರ್ದೇಶಕ ಆಗಿದ್ದಂಥ ಗುಲಾರ್ ಸರ್ ಅವರು ತುಂಬ ನಮಗೆ ಕೋಆಪರೇಟಿವ್ ಮಾಡಿ ಹಲವಾರು ತಳಿಗಳ ಪರಿಚಯ ಮಾಡಿಕೊಟ್ರು. ಯೂನಿವರ್ಸಿಟಿಗಳ ಜೊತೆ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಮಾಡಿ ಒಂದು ಕಡೆ ಇರ್ತಕ್ಕಂಥ ತಳಿಗಳನ್ನು ರೈತರ ಮನೆ ಬಾಗಿಲಿ ತಲುಪಿಸಿ ಆ ತಳಿಗಳು ರೈತರ ತಾಕಲ್ಲಿ ಬೆಳೆದು ಉತ್ತಮ ಇಳುವರಿ ಬರಲಿಕ್ಕೆ ರೈತರಿಗೂ ಸಹಕಾರ ಮಾಡಿದ್ರು. ಆ ತಳಿಗಳು ಎಲ್ಲ ಕಡೆ ಪ್ರಚಾರ ಆಗಲಿಕ್ಕೂ ಸಾಕಷ್ಟು ಅನುಕೂಲ ಆಯಿತು. ಹೀಗೆ ಒಂದು ಹಂತ ಹಂತದಲ್ಲಿ ಬೇರೆ ಬೇರೆ ಬೆಳೆಗಳು ಸುಮಾರು ತೊಗರಿ ಬೆಳೆಯಲ್ಲಿ ಮಾಡಿದ್ದೀವಿ, ಶೇಂಗಾ ಬೆಳೆಯಲ್ಲಿ ಒಂದು 3-4 ವೆರೈಟಿ ಮಾಡಿದ್ದೀವಿ. ಈ ಥರ ಬೆಳೀತಾ ಹೋದಾಗ ನಮ್ಮೂರಿಗೆ ಸುಮಾರಷ್ಟು ಪ್ರಶಸ್ತಿಗಳು ಆಗ ಮಾದರಿ ರೈತರು ಆಗಲಿ ಕ್ರಿಯೇಟ್ ಆಗ್ತಾ ಬಂದರು. ಯಾಕೆ ಅಂತ ಎಲ್ಲರೂ ನೋಡೋವಂಥ ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಊರು ಇವತ್ತು ದೆಹಲಿ ಅಂತ ರಾಜಧಾನಿಗೂ ತಲುಪೋ ಅಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಇವತ್ತು ಪ್ರಶಸ್ತಿಗಳ ಆಗರವಾಗಿದೆ. ಇವತ್ತು ಎಲ್ಲ ವಿಜ್ಞಾನಿಗಳು ಏನು ಅಂದರೆ ರಾಮೇಶ್ವರ ಅಂತ ಅಂದರೆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ಏನೋ ವಿಶೇಷ ಭಾವನೆಯಿಂದ ನೋಡೋ ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ನಾವು ಕ್ರಿಯೇಟ್ ಮಾಡಿದ್ದೀವಿ. ಸಾವಯವ ಗ್ರಾಮವಾಗಿ ಕನ್ವರ್ಟ್ ಆಗಿದೆ ನಮ್ಮಲ್ಲಿ ಸಾಕಷ್ಟು ಭೂಮಿಯ ಫಲವತ್ತತೆ ಕಡೆ ಗಮನ ಆಗಿರ್ಬೋದು, ಮತ್ತು ಹೆಣ್ಮಕ್ಳಲ್ಲಿ ಒಂದು ಪೋಷಕಾಂಶಗಳ ಕೈತೋಟಗಳ ನಿರ್ಮಾಣ ಆಗಿರ್ಬೋದು, ಎಲ್ಲ ಸಮಗ್ರ ಬೆಳೆಯನ್ನು ಬೆಳೀತಕ್ಕಂಥ ರೈತರ ಒಂದು ಮಾದರಿಯಾಗಿ ನಮ್ಮ ಗ್ರಾಮ ಇವತ್ತು ನಿಂತಿದೆ. ನಮ್ಮ ಗ್ರಾಮದಲ್ಲಿ ಸುಮಾರು 10-15 ಬೆಳೆಗಳನ್ನು ಬೆಳೀತಕ್ಕಂಥ ಮಾಸ್ ಒಂದು ಕ್ರಾಪ್ ರೊಟೇಟಿಂಗ್ ಆಗಿರ್ಬೋದು, ಬಹು ಬೆಳೆ ಆಗಿರ್ಬೋದು, ಮಿಶ್ರ ಬೆಳೆ ಆಗಿರ್ಬೋದು, ಮತ್ತು ತೋಟಗಾರಿಕಾ ಬೆಳೆ, ಈ ಥರ ಆಹಾರ ಬೆಳೆಗಳು ಎಲ್ಲ ವಿಧದಲ್ಲೂ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಗ್ರಾಮ ಒಂದು ಮಾದರಿಯಾಗಿದೆ. ಅದಕ್ಕೆ ನನಗೆ ತುಂಬ ಸಂತೋಷ ಇದೆ. ಈಗ ಸಾಕಷ್ಟು ಜನ ರೈತರು ನೋಡಿದ್ರೆ ಏಕ ಬೆಳೆ ಪದ್ಧತಿನೇ ಅಳವಡಿಸ್ಕೊಂಡು ಸಾಕಷ್ಟು ನಷ್ಟ ಅನುಭವಿಸ್ತಾರೆ. ಅಂಥದ್ರಲ್ಲಿ ನೀವು ಎಲ್ಲ ಮಿಶ್ರ ಬೆಳೆಗಳು ಬಹು ಬೆಳೆಗಳನ್ನು ಬೆಳೀತಾ ಇದ್ರಿಂದ ಎಷ್ಟು ಅನುಕೂಲ ಅಂತೀರ ರೈತರಿಗೆ? ನೋಡಿ, ಈಗ ಸುಮಾರು ಜನ ರೈತರುಗಳು ನಮ್ಮಲ್ಲೂ ಏಕ ಮೆಕ್ಕೆಜೋಳ ಒಂದೇ ಬೆಳೆ, ಎಲ್ಲ ಭೂಮಿಗೂ ಒಂದೇ ಬೆಳೆಯನ್ನು ಮಾಡ್ತಕ್ಕಂಥ ರೈತರುಗಳು ಸಾಕಷ್ಟು ಜನ ಇದ್ರು. ಆವಾಗ ಏನಾಗ್ತಿತ್ತು, ಮಳೆ ಯಥೇಚ್ಛವಾಗಾದಾಗ ಏನಾಗ್ತಿತ್ತು, ಎಲ್ಲ ಬೆಳೆನೂ ಹಾಳಾಗೋದ್ರೆ ಒಂದು 10% ಮಾತ್ರ ಸಿಗೋ ಅಂಥದಾಗೆ ಆಗ್ತಾ ಇತ್ತು. ಆವಾಗ ಏನಾಗ್ತಿತ್ತು, ಅವನು ಆರ್ಥಿಕವಾಗಿ ಅವನು ಭೂಮಿಗೆ ಹಾಕಿರ್ತಕ್ಕಂಥ ಬಂಡವಾಳ ಆಗಿರ್ಬೋದು, ಶ್ರಮ ಆಗಿರ್ಬೋದು, ಎಲ್ಲ ವ್ಯರ್ಥ ಆಗಿ ಅವನಿಗೆ ಸಾಲದ ಶೂಲೆಯಲ್ಲಿ ಬೀಳ್ತಾ ಇದ್ದ. ಹಾಗಾಗಿ ಈಗ ನಾವು ಏನು ಮಾಡಿದ್ವಿ, ಒಂದು 1 ಎಕರೆಯಲ್ಲಿ ನೀನು ಮೆಕ್ಕೆಜೋಳ ಬೆಳೆದ್ರೆ 1 ಎಕರೆಯಲ್ಲಿ ಅದ್ರ ಮಿಶ್ರ ಬೆಳೆಯಾಗಿ ತೊಗರಿ ಹಾಕು, ಅಂಗಡಿ ಬೆಳೆಗಳಾಗಿ ಬಾರ್ಡರ್ ಕ್ರಾಪ್ ಆಗಿ ಹೈನುಗಾರಿಕೆ ಮಾಡೋದ್ರಿಂದ ಸೊಪ್ಪೆ ಹಾಕೊಂಡು ಬೆಳೆದ್ರೆ ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಅಂತ ಈ ಥರ ಕಾನ್ಸೆಪ್ಟ್ಗಳನ್ನು ಮೂಡಿಸ್ತಾ ನಾವು ಆ ಭೂಮಿಯನ್ನು ಇರೋದನ್ನು ಫಲವತ್ತತೆನೂ ಗೊಳಿಸ್ತಾ ನಮಗೆ ಬೇಕಾದಂಥ ಬೆಳೆಗಳನ್ನೂ ಬೆಳ್ಕೊತಾ ಬಂದಾಗ ಅವನಿಗೆ 5 ಎಕರೆ ಅಂಥ ಭೂಮಿಯಲ್ಲಿ ಎಲ್ಲ ಬೆಳೆಗಳನ್ನು ಬೆಳೆದಾಗ ಒಂದು ಬೆಳೆ ಹಾಳಾದರೆ ಇನ್ನೊಂದು ಬೆಳೆಯಲ್ಲಿ ಅವನ ಸ್ಥಿರತೆಯನ್ನು ಕಾಣೋಕ್ಕೆ ಅವಕಾಶ ಆಯಿತು. ಆವಾಗ ಆ ರೈತನಿಗಲು ಈ ಥರ ಮಾಡಿದರೆ ನಮಗೆ ಅನುಕೂಲ ಐತೆ, ನಾವು ಇದನ್ನೇ ಮಾಡಬೇಕು ಅಂತೇಳಿ ಸ್ವಲ್ಪ ಆರ್ಥಿಕವಾಗಿ ಬೆಳೀತಕ್ಕಂಥವ್ರು ಅನುಕೂಲ ಇರೋ ಅಂಥವ್ರು ತೋಟಗಾರಿಕೆ ಬೆಳೆಗಳಿಗೆ ಕನ್ವರ್ಟ್ ಆದರೂ ಒಂದು ಸ್ವಲ್ಪ ಜನ ತರಕಾರಿ ಅಂಥ ಬೆಳೆಗಳನ್ನ ಬೆಳೆದು ಒಂದು ತಾತ್ಕಾಲಿಕ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೊಂಡ್ರು, ಜೀವನೋಪಾಯಕ್ಕಾಗಿ ಆಹಾರ ಬೆಳೆಗಳನ್ನು ಬೆಳ್ಕೊಂಡು ಅದಕ್ಕೂ ಅನುಕೂಲ ಆದರು. ಹೀಗೆ ಮಾರುಕಟ್ಟೆಯನ್ನು ಉದ್ದೇಶ ಇಟ್ಕೊಂಡು ಕೆಲವೊಂದು ಬೆಳೆಯನ್ನು ಸೆಲೆಕ್ಟ್ ಮಾಡಿ ಬೆಳೆದಂಥ ರೈತರು ಇವತ್ತು ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಬಹುಬೆಳೆ ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಕಡೆ ಭೂಮಿಯ ಸಂರಕ್ಷಣೆ ಆಗ್ತಾ ಇದೆ, ಇನ್ನೊಂದು ಕಡೆ ಜೀವ ಸಂಕುಲಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಬೆಳೆ ವೈವಿಧ್ಯತೆ ಇರೋದ್ರಿಂದ ಪ್ರಾಣಿ ಪಕ್ಷಿಗಳು ಒಂದು ಆಶ್ರಯಕ್ಕೆ ಅನುಕೂಲ ಆಗ್ತಾ ಇದೆ. ಅದರ ಜೊತೆ ರೈತರ ಒಂದು ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿರಲಿಕ್ಕೆ ಇದು ಕಾರಣ ಆಗಿದೆ. ಈಗ ನೀವು ಸಮಗ್ರ ಕೃಷಿ ಮಾಡ್ತಾ ಇದೀವಿ ಅಂತಂದ್ರಿ, ಸಮಗ್ರ ಕೃಷಿ ಅಂದರೆ ಏನೇನು ಕೃಷಿ ಪದ್ಧತಿಗಳನ್ನೆಲ್ಲ ಅಳವಡಿಸ್ಕೊಂಡಿದ್ರಿ, ಅದರಲ್ಲಿ ಯಾವ ರೀತಿ ಒಂದು ಬೆಳವಣಿಗೆ ಕಾಣ್ತಾ ಇದ್ರಿ? ಇವಾಗ ಸಮಗ್ರ ಕೃಷಿ ಅಂತ ಅಂದರೆ ರೈತಾಪಿ ಒಂದು ಜೀವನ ಮಾಡ್ತಕ್ಕಂಥವ್ರು ಕೇವಲ ಈ ಒಂದೇ ಬೆಳೆ ಬೆಳೆದ್ರೆ ಹೊಟ್ಟೆ ತುಂಬಿಸ್ಕೊಂಡು ನೀಗಿಸ್ಕೊಂಡು ಇರಲಿಕ್ಕಾಗಲ್ಲ. ಇವತ್ತು ಬದಲಾಗ್ತಾ ಇರ್ತಕ್ಕಂಥ ಕಾಲಕ್ಕೆ ಅನುಗುಣವಾಗಿ ನಾವು ಆರ್ಥಿಕವಾಗಿ ಅನುಕೂಲ ಆಗೋಂಥ ಬೆಳೆಗಳನ್ನೂ ಬೆಳಿಬೇಕು, ನಮ್ಮ ಆಹಾರಕ್ಕಾಗಿ ಬರ್ತಕ್ಕಂಥ ಒಂದು ಆಹಾರ ಬೆಳೆಗಳನ್ನು ಬೆಳಿಬೇಕು, ಮತ್ತು ನಾನಷ್ಟೇ ಜೀವನ ಮಾಡಿದ ಸಾಲದು ನನ್ನ ಮಕ್ಕಳು ಮುಂದೆ ಒಂದು ಜೀವನದಲ್ಲಿ ಅನುಕೂಲ ಆಗಿರಲಿ, ಅನುಕೂಲ ಸ್ಥಿತಿಯಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕೆ ನಾವು ವಾಣಿಜ್ಯ ಬೆಳೆಗಳನ್ನು ಆಯ್ಕೆ ಮಾಡ್ಕೊಂಡು ಆ ನಿಟ್ಟಿನಲ್ಲೂ ಪ್ರಯತ್ನ ಮಾಡಿ, ಮತ್ತು ದೀರ್ಘಾವಧಿ ಬೆಳೆಗಳು ಈಗ ಬ್ಯಾಂಕಲ್ಲಿ ಡೆಪಾಸಿಟ್ ಇರೋ ಥರ ಹೆಂಗೆ FD ಹಾಕಿಬಿಡ್ತೀವೋ ಆ ಥರ ನಮ್ಮ ಜಮೀನಿನ ಸುತ್ತಮುತ್ತ ಇರ್ತಕ್ಕಂಥ ಒಂದು ಲಾಂಗ್ ಟರ್ಮ್ 30-40 ವರ್ಷ ಆದರೂ ನಮಗೆ ಒಂದು ಆದಾಯದ ಮೂಲ ಬರೋ ಥರ ಒಂದು ಯೋಜನೆ ಮಾಡ್ಕೊಂಡು ತೋಟದ ಬಾರ್ಡ್ರಲ್ಲಿ ಒಂದು ಅರಣ್ಯ ಕೃಷಿಯನ್ನು ಕೈಗೊಂಡು ಅರಣ್ಯ ಬೆಳೆಗಳನ್ನ ಬೆಳೆಯೋದಾಗಿರ್ಬೋದು, ಈ ನಿಟ್ಟಿನಲ್ಲಿ ಈ ಥರ ಬೆಳೆಗಳನ್ನ ಬೆಳೆದಾಗ ನಾವು ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಅಂತಂದು ಮನಗಂಡು ಒಂದಿಷ್ಟು ಭೂಮಿಯನ್ನು ತೋಟಗಾರಿಕೆ ಬೆಳೆಗಳಿಗೆ, ಈಗ ತೋಟಗಾರಿಕೆ ಬೆಳೆ ಅಂತಂದರೆ ಸುತ್ತಲೂ ಏನು ಮಾಡಿದ್ದೀವಿ, ಸಿಲ್ವರು ಮತ್ತು ಸಾಗುವಾನಿ ಮರಗಳನ್ನ ಬೆಳೆಸಿದ್ದೀವಿ, ಅದರೊಳಗಡೆ ಅಡಿಕೆ ಹಾಕಿದ್ದೀವಿ, ಅಡಿಕೆ ಬರ್ತಕ್ಕಂಥದ್ದು 4-5 ವರ್ಷ ಗ್ಯಾಪಲ್ಲಿ ನಾವು ಅದರಲ್ಲಿ ಅಂತರ ಬೆಳೆಯಾಗಿ ಮತ್ತು ಬಾಳೆಯನ್ನು ಬೆಳ್ಕೊಂಡಿದ್ದೀವಿ. ಈಗ ಭೂಮಿಗೆ ಬಾಳೆ ಹಾರ್ವೆಸ್ಟ್ ಆದ ನಂತರ ಅವನ್ನ ಭೂಮಿಯಲ್ಲಿ ಮಲ್ಚಿಂಗ್ ಆಗಿ ನಾವು ಹಾಕೋದ್ರಿಂದ ಭೂಮಿಯ ಫಲವತ್ತತೆಯೂ ಅನುಕೂಲ ಆಗುತ್ತೆ, ಮತ್ತು ಅಡಿಕೆ ಮುಖ್ಯ ಬೆಳೆ ಆಗಿರ್ತಕ್ಕಂಥ ಅಡಿಕೆಗೆ ನೆರಳನ್ನು ಒದಗಿಸಿದಂಗೆ ಆಗುತ್ತೆ, ಬೆಳೆಯಲ್ಲಿ ಒಂದು ಸ್ಥಿರತೆಯನ್ನು ಕಾಣಲಿಕ್ಕೆ ಮತ್ತು ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ತುಂಬ ಅನುಕೂಲ ಆಗಿದೆ. ಅದರ ಒಳಗಡೆ 1 ವರ್ಷ ಅಂತ 2 ವರ್ಷದ ತನಕ ನಾವು ಭೂಮಿಯ ಕಸು ಮಾಡೋಕ್ಕೆ ಬೇಕಾದಂಥ ಈ ಡಯಂಚ ಹಾಕಿದ್ವಿ, ಮತ್ತು ಅಲಸಂದಿ ಹಾಕಿದ್ವಿ, ಆಮೇಲೆ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ಅವರೆಯನ್ನು ಹಾಕಿದ್ದೀವಿ, ಅವುಗಳು ಹುಷಾರ ಟೈಮ್ 3-4 ತಿಂಗಳ ಒಳಗೆ ಬಂದು ಹೋಗ್ತಕ್ಕಂಥ ಬೆಳೆಗಳನ್ನ ಬೆಳೆದು ಈಗ ಬಹು ಬೆಳೆ ಬೆಳೆಯೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದು ಕಡೆ ಎಕನಾಮಿಕಲ್ ಬ್ಯಾಲೆನ್ಸನ್ನು ಮಾಡ್ದಂಗೆ ಆಯ್ತು. ಈಗ ಅಡಿಕೆ ನಡುವೆ ಬೆಳೆಯೋದ್ರಿಂದ ಅವರೆ ಮತ್ತು ಅಲಸಂದಿ ಈ ಥರದ್ದು ಶಾರ್ಟ್ ಟೈಮ್ ಕ್ರಾಪ್, 3-4 ತಿಂಗಳು ಮುಗ್ದು ಹೋಗೋವಂಥದ್ದು. ಬಾಳೆ ಬಂದು 1-2 ವರ್ಷ, ಅದು ಅಡಿಕೆ ಬಂದು 6-7 ವರ್ಷದ ನಂತರ ಬರೋ ಅಂಥದ್ದು. ಅಲ್ಲಿವರೆಗೂ ರೈತರು ಭೂಮಿಗೆ ಆಗ್ತಕ್ಕಂಥ ಶ್ರಮ ಆಗಲಿ, ಆ ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ಅವರಿಗೆ ತಾತ್ಕಾಲಿಕವಾಗಿ ಅದು ಅನುಕೂಲ ಆಗಲಿ ಅಂತ. ಮತ್ತು ವಾಣಿಜ್ಯ ಬೆಳೆಗೆ ಅಡಿಕೆ ಮತ್ತು ಬಾಳೆಗೆ ಹೋಲಿಸ್ಕೊಂಡ್ರೆ ಇದಾಯಿತು. ಇದ್ರ ಜೊತೆ ನಮಗೆ ಆಹಾರ ಬೆಳೆಗಳು ಒಂದಿಷ್ಟು ನಮ್ಮ ಜೀವನೋಪಾಯಕ್ಕಾಗಿ ಬೇಕಿರ್ತಕ್ಕಂಥ ಈ ನಿಂಬೆ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಇವೆಲ್ಲವನ್ನು ನಮ್ಮಲ್ಲಿ ತೊಡಗಿಸಿದಾಗ ಏನಾಗುತ್ತೆ, ಒಂದು ನಿರಂತರ ಆದಾಯದ ಉದ್ದೇಶದಿಂದ ರೈತರಿಗೆ ಒಂದಿಷ್ಟು ಒಂದು ವಾರಕ್ಕೆ ಏನೋ ಒಂದು ಸೇವಿಂಗ್ಸಲ್ಲೇ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬರ್ತಕ್ಕಂಥವನು ಅವನ್ನ ಒಂದಿಷ್ಟು ಬಿಡುವಿನ ಸಮಯದಲ್ಲಿ ಮೌಲ್ಯವರ್ಧನೆ ಮಾಡಿ ಒಂದು ಉಪ್ಪಿನಕಾಯಿ ಮಾಡೋದಾಗಿರ್ಬೋದು, ಅಥವಾ ಒಂದಿಷ್ಟು ಸೊಪ್ಪುಗಳನ್ನ ಕರಿಬೇವನ್ನು ಡ್ರೈ ಮಾಡಿ ಪುಡಿ ಮಾಡಿ ಆಯುರ್ವೇದಿಕ್ ಮೆಡಿಸಿನ್ಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಂಥದ್ದು, ಈ ಥರ ಉಪ ಕಸುಬುಗಳನ್ನಾಗಿ ಮೌಲ್ಯವರ್ಧನೆ ಮಾಡಿದ್ರಿಂದ ನಮ್ಮದು ಒಂದು ಬ್ಯಾಲೆನ್ಸಿಂಗ್ ಆಗಿ ವ್ಯವಸಾಯವನ್ನು ಮಾಡಲಿಕ್ಕೆ ಅನುಕೂಲ ಆಯಿತು. ಹಾಗೆ ಆಹಾರ ಬೆಳೆಗಳಿಗೆ ಬಂದರೆ ನಾವು ಈಗ ಶೇಂಗಾ ಬೆಳೆ ಬೆಳೀತಾ ಇದ್ದೀವಿ, ಅದ್ರ ಜೊತೆ ಶೇಂಗಾದಲ್ಲಿ ಸುಮಾರು ರೈತರಿಗೆ ಮುಂದಾಳು ಪ್ರಾತ್ಯಕ್ಷಿಕ ತಾಕುಗಳನ್ನ ಕೆವಿಕೆಯಿಂದ ಕೆಲವೊಂದು ವೆರೈಟಿಗಳನ್ನ ಪಡೆದು ಅಲ್ಲಿ ಒಂದು ಸಪ್ರೇಟ್ ಆಗಿ ಒಂದೇ ತಾಕಿನಲ್ಲಿ 3 ಬೆಳೆಗಳನ್ನ ಬೆಳೆಯೋದ್ರಿಂದ ಯಾವ ಬೆಳೆ ಹೆಚ್ಚಿನ ಇಳುವರಿ ಬರ್ತದೆ, ನಾವು ಯಾವ ಥರದ ಬೀಜ ನಮ್ಮ ಭೂಮಿಗೆ ಆಯ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಆ ಒಂದು ಎಣ್ಣೆ ಅಂಶ ಯಾವುದ್ರಲ್ಲಿ ಜಾಸ್ತಿ ಬರುತ್ತೆ, ನಾವು ಬೀಜಕ್ಕಾಗಿ ಯಾವುದನ್ನು ಆಯ್ಕೆ ಮಾಡ್ಬೋದು ಅನ್ನೋಂಥದ್ದನ್ನು ರೈತರಿಗೆ ತೋರಿಸೋಕ್ಕೆ ಉದ್ದೇಶಕ್ಕೆ ನಾವು ಆಯ್ಕೆ ಮಾಡಿ ಅದು ಬೆಳೆದಿರ್ತಕ್ಕಂಥ ಉದಾಹರಣೆಯೂ ಇದ್ದಾವೆ. ಹಾಗೆ ವೆರೈಟಿಗೆ ಬಂದರೆ GPBD4 ICGB 0004 9004 ಅನ್ನೋ ವೆರೈಟಿಗಳು, ಆಮೇಲೆ ನಮ್ಮಲ್ಲೇ ಸ್ಥಳೀಯವಾಗಿ ಬೆಳೀತಕ್ಕಂಥ TME2 ಅನ್ನೋ ವೆರೈಟಿ, ಹಾಗೆ ಮತ್ತು ಇದು G252 ಅನ್ನೋಂಥ ಧಾರವಾಡ ಯೂನಿವರ್ಸಿಟಿ ರಿಸರ್ಚ್ ಮಾಡಿರೋಂಥ ತಳಿ. ಹೀಗೆ ಹಲವಾರು ತಳಿಗಳನ್ನ ಒಂದೇ ಕ್ಷೇತ್ರದಲ್ಲಿ ಬೆಳೆದಾಗ ಇಳುವರಿಯಲ್ಲಿ ವ್ಯತ್ಯಾಸಗಳನ್ನು ಕಾಣ್ಬೋದು, ನಮಗೆ ಮೇವಿನ ಉತ್ಪಾದನೆಯನ್ನು ಗಮನಿಸ್ಬೋದು. ಈ ಥರ ಆಹಾರ ಬೆಳೆಗೆ ಬಂದರೆ ಅದನ್ನು ನಾವು ಮೌಲ್ಯವರ್ಧನೆಯೂ ಸ್ವಲ್ಪ ಹೆಜ್ಜೆ ಮುಂದಿಟ್ಟು ಬಂದಿರತಕ್ಕಂಥ ಶೇಂಗಾವನ್ನು ಸ್ವಲ್ಪ ದಿವಸ ನಾವು ಸ್ಟೋರೇಜ್ ಮಾಡಿ ಬೀಜಕ್ಕೆ ಕೊಡ್ತೀವಿ, ಬೀಜದಿಂದನೂ ಸ್ವಲ್ಪ ಆದಾಯ ಬರ್ತದೆ. ಇನ್ನೂ ಸ್ವಲ್ಪ ಮುಂದೆ ಹೆಜ್ಜೆ ಹೋಗಿ ನಾವು ಗಾಣದಲ್ಲಿ ಎಣ್ಣೆ ತಗ್ಸಿ ನಾವು ಒಂದು ವಿಷಮುಕ್ತವಾಗಿರ್ತಕ್ಕಂಥ ಆಹಾರಕ್ಕೆ ನಾವು ಮುಖ್ಯವಾಗಿ ಬೇಕಾದಂಥ ಎಣ್ಣೆಯನ್ನು ನಾವೇ ಉತ್ಪಾದನೆ ಮಾಡ್ಕೊತಾ ಇದ್ವಿ. ಅದರಲ್ಲಿ ವೇಸ್ಟಲ್ಲಿ ಬರ್ತಕ್ಕಂಥ ಇಂಡಿಯನ್ನು ನಮ್ಮ ಹಸುಗಳಿಗೆ ಹಾಕಿ ನಾವು ಅದನ್ನು ಯುಟಿಲೈಸ್ ಮಾಡ್ಕೊತಾ ಇದ್ವಿ. ಹೀಗೆ ಮೌಲ್ಯವರ್ಧನೆ ಮಾಡೋದ್ರ ಜೊತೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಅನುಕೂಲನೂ ಆಗಿದೆ. ಇದ್ರ ಜೊತೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಮೆಂತೆ, ಎಳ್ಳು, ಕೊತ್ತಂಬರಿ, ಮೆಣಸು, ಕಡ್ಡಿ ಮೆಣಸು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ವಸ್ತುವನ್ನು ನಮಗೆ ಮೌಲ್ಯವರ್ಧನೆ ಮಾಡಿ ಸ್ವಲ್ಪ ಮಾರ್ಪಡಿಸಿದಾಗ ನಾವು ಅದ್ರದ್ದ ಒಂದು ಎಕನಾಮಿಕಲಿ ರೈತರು ಮುಂದೆ ಬರಲಿಕ್ಕೆ ಅಥವಾ ಅವನು ಅನುಕೂಲ ಆಗಲಿಕ್ಕೆ ಇದು ಸಹಕಾರಿಯಾಗೈತೆ. ಹಾಗೆ ಬೇಕಾಗಿರ್ತಕ್ಕಂಥ ಹಿಂಗಾರಿಯಲ್ಲಿ ಕಡಲೆ, ಜೋಳ ಮತ್ತು ಗೋಧಿ ಬೆಳೀತಕ್ಕಂಥದ್ದು, ನಮ್ಮದು ಕಪ್ಪು ಭೂಮಿ ಆಗಿರೋದ್ರಿಂದ ಆ ಭೂಮಿಗೆ ಸೂಕ್ತವಾದಂಥ ಒಂದು ಬೇಸಾಯದ ವಿಧಾನಗಳನ್ನು ಅನುಸರಿಸಿ ಅವನ್ನು ಬೆಳೀತಾ ಇದ್ದೀವಿ. ಕೆಲವೊಂದಿಷ್ಟು ಕೆಂಪು ಭೂಮಿಗೆ ನಾವು ಸಿರಿಧಾನ್ಯಗಳಾದಂಥ ಕೊರಲೆ, ನವಣೆಗಳನ್ನ ಹಾಕಿ ಅವನ್ನು ಬೆಳೆದಿದ್ದೀವಿ. ಹಿಂಗಾರಲ್ಲಿ ಹುರುಳಿ ಹಾಕಿ ಆ ಬೆಳೆಗೆ ತಗೊಂಡ ತಕ್ಷಣ ಹುರುಳಿ ಹಾಕಿ ಭೂಮಿಯನ್ನು ಫಲವತ್ತತೆಗೊಳಿಸೋದು ಮತ್ತು ನಮಗೆ ಬೇಕಾದಂಥ ಬೆಳೆಗಳನ್ನು ಬೆಳ್ಕೊತಾ ಇದ್ದೀವಿ. ಹೀಗೆ ಬಹು ಬೆಳೆಗಳನ್ನು ಬೆಳೀತಾ ಇರೋದ್ರಿಂದ ಯಾವುದೇ ಒಂದು ಬೆಳೆ ನಮಗೆ ಕೈ ಕೊಟ್ಟರು ಇನ್ನೊಂದು ಬೆಳೆಯಿಂದ ನಮಗೆ ಆರ್ಥಿಕ ಸುಧಾರಣೆಯನ್ನು ಕಂಡುಕೊಳ್ಳಲಿಕ್ಕೆ ಸಹಾಯಕ ಆಗಿದೆ. ಹಾಗೆ ಇವೆಲ್ಲವಕ್ಕೂ ಹೆಚ್ಚಿನದಾಗಿ ನಮ್ಮ KVK ಅವರು ನಮಗೆ ತುಂಬ ಒಳ್ಳೆ ಮಾಹಿತಿಯನ್ನು ನೀಡಿ ಸಹಕಾರ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಚಿರಋಣಿಯಾಗಿರಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ನಾನು ನೆನಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಅಲ್ಲಿ ಶ್ರೀ ಮಲ್ಲಿಕಾರ್ಜುನ ರೈತ ಶಕ್ತಿ ಗುಂಪು ಅಂತ ಒಂದು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅದರ ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದೆ, ಅದರಿಂದ ರೈತರಿಗೆ ಎಲ್ಲ ಏನೇನು ಅನುಕೂಲ ಆಗ್ತಾ ಇದೆ ಅಂತ? ಈಗ ಕೇವಲ ನಾವು ಒಬ್ಬನೇ ಮುಂದುವರೆದು ಈಗ ನಮಗೂ ಹಲವಾರು ಪ್ರಶಸ್ತಿಗಳು ಬಂತು, ನಮ್ಮನ್ನು ಗೌರವಿಸಿದ್ರು, ಈ ಥರ ಆಯಿತು, ಈಗ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಅನಿಸಿಕೆಗಳನ್ನ ಹೇಳಿಸಿದ್ರು, 4 ಜನ ರೈತರಿಗೆ ಮಾದರಿಯಾಗಿ ಮಾಡಿದರು. ನಾವು ಇಲಾಖೆಯ ಸವಲತ್ತುಗಳನ್ನ ತಗೊಂಡು ನಾವು ಅಷ್ಟೇ ಮಾಡ್ಕೊಂಡ್ರೆ ಉಪಯೋಗ ಆಗಲ್ಲ, ಇದು 4 ಜನ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನನ್ನ ಸ್ನೇಹ ಬಳಗವನ್ನು ಸೇರಿಸ್ಕೊಂಡು ನನಗೆ ಯಾರು ಸಹಕರಿಸ್ತಾರೆ ಅಥವಾ ನಾನು ಮಾಡಿದಾಗ ಅದು ಸರಿ ಅಂತ ಯಾರಿಗೆ ಅನಿಸಿ ಬಂದಿರತಕ್ಕಂಥ ರೈತರಿಗೆಲ್ಲನೂ ಕೆಲವೊಂದಿಷ್ಟು ಇಲಾಖೆಗಳ ಸಂಪರ್ಕಗಳನ್ನ ಬೆಳೆಸಿದಾಗ ಅವ್ರಿಗೆ ಮನವರಿಕೆ ಆಯಿತು, ನಾವು ಇದನ್ನು ಮಾಡಿದಾಗ ಇದು ಅನುಕೂಲ ಆಯಿತು, ಇದನ್ನು ಮಾಡಬೇಕು ಅನ್ನೋಂಥದ್ದು ಅವರಿಗೆ ಕಂಡು ಬಂದಾಗ ಅವರು ಆಗ್ನೇ ಕನ್ವರ್ಟ್ ಆಗಿ ಆಯಿತು ನಾವೊಂದು ಗ್ರೂಪ್ ಮಾಡೋಣ ಸೇರೋಣ ಅಂತಂದೇಳಿ ಸೇರ್ಕೊಂಡ್ರು. ಈಗ 13 ವರ್ಷ ತುಂಬಿತು ನಮ್ಮ ಸಂಘಕ್ಕೆ. ಇವಾಗ ಒಂದು ಸುಮ್ಮನೆ ಸಂಘ ಸೇರಬೇಕು ಅಂದರೆ ಯಾರೂ ಬರಲ್ಲ ಅಂತೇಳಿ ಒಂದು ಸೇವಿಂಗ್ಸ್ ಅಂತೇಳಿ 100-200 ರೂಪಾಯಿ ಪ್ರತಿ ತಿಂಗಳು ಉಳಿತಾಯವನ್ನು ಮಾಡ್ತಾ ಬಂದಾಗ ಆ ಬಂದಿರತಕ್ಕಂಥ ಹಣದಲ್ಲಿ ಯಾವ ರೈತರಿಗೆ ಒಂದು ಕಷ್ಟ ಆಗಿರ್ತದೆ ಇವತ್ತಿನ ಆರ್ಥಿಕ ಪರಿಸ್ಥಿತಿ, ಬೀಜ ಗೊಬ್ಬರದ ಸಮಸ್ಯೆ ಆದಾಗ ಅವರಿಗೆ ಆ ಒಂದು ಹಣ ಕೊಡ್ತಕ್ಕಂಥದ್ದು, ಅವರು ಆ ಉಳಿತಾಯ ಅಮೌಂಟಲ್ಲಿ ಅವ್ರನ್ನ ಅದನ್ನು ತೊಡಗಿಸ್ಕೊಳ್ಳೋಂಥದ್ದು ಇದು ಸಾಮಾನ್ಯವಾಗಿರೋಂಥದ್ದು. ಹಾಗೆ ಈ ಸಂಘದ ಮೂಲ ದೇಹೋದ್ದೇಶ ಏನಾಯಿತು ಅಂತ ಅಂದರೆ ನಮ್ಮ ರೈತರಿಗೆ ಒಂದು ವ್ಯವಸಾಯದ ಜ್ಞಾನವನ್ನು ಹೆಚ್ಚಿಸೋ ಅಂಥದ್ದು ಫಸ್ಟ್ ಪ್ರಿಫರೆನ್ಸ್ ಕೊಟ್ವಿ. ಹಾಗೆ ಹೆಚ್ಚಿಸಿ ಆ ರೈತರಿಗೆ ಮಾಸ್ ಆಗಿ ನಾವು ಏನು ಮಾಡಿದ್ವಿ, ಸಂಘದಿಂದನೇ ಒಂದೊಂದು ಲೋಡ್ ಅಷ್ಟು ಗೊಬ್ಬರ ತಗೊಂಡಾಗ ನಮಗೆ ಕೆಲವೊಂದಿಷ್ಟು ರಿಯಾಯಿತಿಗಳನ್ನು ಕಂಪ್ನಿಗಳು ಕೊಡ್ತಾ ಬಂದವು. ಆ ರಿಯಾಯಿತಿ ದರದಲ್ಲಿ ಗೊಬ್ಬರಗಳನ್ನ ಖರೀದಿ ಮಾಡಿಸಿದ್ವಿ. ಹಾಗೆ ಮಾಸ್ ಆಗಿ ಎಲ್ಲರೂ ಆ ಎರವಳಿ ತೊಟ್ಟಿಗಳನ್ನ ನಿರ್ಮಾಣ ಮಾಡಿಕೊಂಡು ಎಲ್ಲರೂ ಆ ಒಂದು ಅನುಕೂಲವನ್ನು ಪಡ್ಕೊತಾ ಬಂದ್ವಿ. ಹೈನುಗಾರಿಕೆ ತರಬೇತಿ ಕಳಿಸಿದ್ವಿ, ಅದರಲ್ಲಿ ಒಂದು 5-10 ಜನ ತರಬೇತಿಯನ್ನು ಪಡೆದು ಹೈನುಗಾರಿಕೆಯಲ್ಲಿ ಇವತ್ತು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಕುಕ್ಕುಟ ಆಮೇಲೆ ಕುರಿ ಸಾಕಾಣಿಕೆ ಮಾಡ್ತಾ ಅವರು ಒಂದು ಜೀವನೋಪಾಯವನ್ನು ಕಂಡುಕೊಂಡಿದ್ದಾರೆ. ಮತ್ತು ವ್ಯವಸಾಯದಲ್ಲಿ KVK ಸಂಪರ್ಕ ಬಂದ ನಂತರ ಹಲವಾರು ಬೆಳೆಗಳಲ್ಲಿ ಬೆಳೆಯೋಂಥ ವಿಧಾನಗಳು ಕಲ್ಕೊಂಡ್ರು. ಅವರು ಸುಮಾರಷ್ಟು ಪ್ರಶಸ್ತಿ ನನ್ನ ಸಂಘದ ಸ್ನೇಹಿತರು ಇವತ್ತು ತಗೊಂಡಿರೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಮತ್ತು ಹೆಮ್ಮೆ ಅನಿಸ್ತಾ ಇದೆ. ನಿಮಗೂ ಸಾಕಷ್ಟು ಪ್ರಶಸ್ತಿ ಸನ್ಮಾನ ಬಂದಿದ್ದಾವೆ ಅಂತ ಹೇಳಿದ್ರೆ ಯಾವ್ಯಾವ ಇದಕ್ಕೆ ಬಂತು, ಆ ಸಂದರ್ಭದಲ್ಲಿ ನಿಮ್ಗೆ ಏನು ಅನ್ನಿಸ್ತು? ನಾನು ಹಿಂಗೆ KVK ಸಂಪರ್ಕ ಪಡೆದು ಮತ್ತು ಎಲ್ಲ ಇಲಾಖೆಯಲ್ಲಿ ಒಂದಿಷ್ಟು ಅವಧಿಯನ್ನು ನನ್ನ ಸೇವೆಯನ್ನು ಸಲ್ಲಿಸಿ ಆ ನಂತರ ನನ್ನ ಜಮೀನಿಗೆ ಬಂದು ನನ್ನ ಜಮೀನಲ್ಲಿ ಹಲವಾರು ರೈತರನ್ನು ನೋಡ್ತಾ ಇದ್ವಿ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅನುಭವಗಾರ ಕೆಲಸ ಮಾಡಿದ್ದೆ. ಆ ಸಂದರ್ಭದಲ್ಲಿ ನೋಡು ಇಷ್ಟು ಒಂದು 1/2 ಎಕರೆಯಲ್ಲಿ 1 ಎಕರೆಯಲ್ಲಿ 100,000 ರೂಪಾಯಿ ಆದಾಯವನ್ನು ಪಡ್ತಕ್ಕಂಥ ರೈತರನ್ನು ನಾನು ಕಂಡಿದ್ದೀನಿ, ನೋಡಿದ್ದೀನಿ. ಹಾಗಾದ್ರೆ ನಮಗೆ ಇಷ್ಟು ಇರೋಂಥ ಇಷ್ಟು ಜಮೀನಲ್ಲಿ ನಾವು ಯಾಕೆ ಸಾಧನೆ ಮಾಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದಾಗ ಇಲಾಖೆಯ ಕೆಲಸವನ್ನು ನಾನು ತಿಳಿಸಿ ನನ್ನ ಜಮೀನಿಗೆ ಸಂಪೂರ್ಣವಾಗಿ ಬಂದು ತೊಡಗಿ ನಾನು ಆ ಒಂದು ರೀತಿಯಲ್ಲಿ ಕಾರ್ಯಪ್ರವೃತ್ತರಾದಾಗ ನಾನು ಹಲವಾರು ಬೆಳೆಗಳನ್ನು ಬೆಳೆಯೋಕ್ಕೆ ಪ್ರಾರಂಭ ಮಾಡಿದೆ. ಜಮೀನಲ್ಲಿ ಬೆಳೆದು ಇವತ್ತು ನನಗೆ ಹೆಮ್ಮೆ ಇದೆ. ನಾನು ಕೃಷಿ ಮಾಡೋಕ್ಕೆ ಬಂದ ನಂತರ ಜಮೀನನ್ನು ಖರೀದಿ ಮಾಡಿ ಇವತ್ತು ಆರ್ಥಿಕವಾಗಿ ನಾನು ಮುಂದುವರೆದಿದ್ದೀನಿ. ಒಂದು 5-6 ಎಕರೆ ಜಮೀನನ್ನು ನಾನು ಖರೀದಿ ಮಾಡಿರೋಂಥ ಖುಷಿಗೆ ಕಾರಣ ಆಗಿದೆ. ಆಮೇಲೆ ಬೇರೆ ಬೇರೆ ಬೆಳೆಗಳನ್ನ ನಾವು ಜಮೀನಲ್ಲಿ ತೊಡಗಿಸ್ತಾ ಬಂದಾಗ ಹಲವಾರು ಇಲಾಖೆಗಳ ಗಮನಕ್ಕೆ ಬಂತು. ಈ ಥರ ಮಾಡಿದರೆ ರೈತರು ಆರ್ಥಿಕವಾಗಿ ನೋಡಿ ಯಾವ ಥರ ಇಂಪ್ರೂವ್ಮೆಂಟ್ ಆದರೂ ಅನ್ನೋಂಥದ್ದನ್ನು ಮಾದರಿಯಾಗಿ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ KVK ಅವರು ಒಂದು ಕಾರ್ಯಕ್ರಮಗಳಲ್ಲಿ ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಮತ್ತು ಅವ್ರಿಗೆ ಗೌರವಿಸಿ ನನ್ನ ಪರಿಚಯ ಮಾಡಿಕೊಟ್ರು. ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಹಾಗೆ ಶಿವಮೊಗ್ಗ ಯೂನಿವರ್ಸಿಟಿಯಲ್ಲೇ ಒಂದು ಕೃಷಿ ಮೇಳಗಳಿದ್ದಂಥ ಸಂದರ್ಭದಲ್ಲಿ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿ ಬೆಳೆಗಳ ಒಂದು ಬೆಳೆಯೋದ್ರ ಬಗ್ಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅಲ್ಲೇ ತರಬೇತಿಗಳನ್ನು ಕೊಡಲಿಕ್ಕೆ ನಾನು ಆಹ್ವಾನ ಮಾಡಿದ್ದಾರೆ. ಅವಾಗೂ ಹೋಗಿ ಸನ್ಮಾನ ಮಾಡಿದ್ದಾರೆ. ಮತ್ತು ತಾಲೂಕು ಮಟ್ಟದ ಉತ್ತಮ ರೈತ ಪ್ರಶಸ್ತಿ, ಯುವ ಪ್ರಶಸ್ತಿನೂ ಬಂದಿದೆ. ಹಾಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು ಬಂದಿದೆ. ಹಾಗೆ 2013-14 ಸಾಲಿನಲ್ಲಿ ರಾಜ್ಯ ಮಟ್ಟದ ಶೇಂಗಾ ಬೆಳೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಕರ್ನಾಟಕ ಸರ್ಕಾರ ಗೌರವಿಸಿರ್ತಕ್ಕಂಥದ್ದು. ಹಾಗೆ ಅದಾದ ನಂತರ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಸಾದರ ಸಾಧನ ಪ್ರಶಸ್ತಿ ಆಗಿರ್ಬೋದು, ಯುವ ಕೃಷಿಕ ರತ್ನ ಪ್ರಶಸ್ತಿ ಆಗಿರ್ಬೋದು, ಹೀಗೆ ಸುಮಾರಷ್ಟು ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿದ್ದೀನಿ. ಹಲವಾರು ಸಂಘ ಸಂಸ್ಥೆಗಳು ನನ್ನನ್ನು ಗೌರವಿಸಿದೆ. ಅವ್ರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ಈ ಪ್ರಶಸ್ತಿ ಬಂದಾಗ ಏನು ಅನಿಸುತ್ತೆ ನಿಮ್ಗೆ? ಇನ್ನೂ ಜವಾಬ್ದಾರಿ, ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು, ಇನ್ನೂ ಪ್ರಗತಿಪರ ರೈತರಿಗೆಲ್ಲ ಒಂದು ನಾನು ಮಾದರಿಯಾಗಿ ಬೆಳಿಬೇಕು ಅಂತ ಅನ್ನಿಸ್ತಾ? ಈಗ ಕೇವಲ ನೋಡ್ರಿ, ಒಬ್ಬ ರೈತ ಇದ್ದಾನೆ ಅಂತಂದ್ರೆ ಅವ್ನು ಮಾಡಿದ್ದೆಲ್ಲ ಕೆಲವೊಂದು ಸರಿ ಸರಿ ಆಗ್ಬೋದು, ಕೆಲವು ಪ್ರಕೃತಿ ವಿಕೋಪ ಆದಾಗ ತಪ್ಪಾಗ್ಬೋದು ಅವನ ಅನಿಸಿಕೆ ಅಥವಾ ಅವನ ಗುರಿ ಉದ್ದೇಶಗಳು. ಹಾಗೆ ನಾವು ಎದೆ ಬಂದಬಾರ್ದು ಯಾವುದೇ ಸಂದರ್ಭದಲ್ಲೂ. ಕೆಂತ ನಡೆಯೋರು ಮಾತ್ರ ಎಡವಕ್ಕೆ ಸಾಧ್ಯ, ಈ ಕೂತಾರೆ ಎಡವಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ತಪ್ಪುಗಳು ಆದಾಗ ನನಗೆ ಒಂದೊಂದು ಸರಿನೂ ಒಂದೊಂದು ಮಾಡಿದಾಗ ಪೆಟ್ಟುಗಳು ಬೀಳ್ತಾ ಬಂತು. ಆದರೂ ಸುಧಾರಣೆ ಮಾಡ್ಕೊಂಡು ಅದರಲ್ಲಿ ಮತ್ತೆ ಏನು ಮಾಡ್ಬೋದು ನಾವು ಅಂತಂದೇಳಿ ಯೋಚನೆ ಮಾಡ್ತಾ ಯಾವ ರೀತಿ ಆದಾಯವನ್ನು ಮತ್ತೆ ಮರುಸೃಷ್ಟಿ ಮಾಡ್ಕೊಬೋದು ಅಂತೇಳಿ ಪ್ರಯತ್ನ ಮಾಡ್ತಾ ಬಂದಾಗ ನಾನು ಇನ್ನೂ ಗಟ್ಟಿ ಆಗ್ತಾ ಬಂದೆ. ಒಂದಿಷ್ಟು ಆದ ಹೊಡೆತಗಳು ಬಿದ್ದಿದ್ದಾವೆ ನನ್ನ ವ್ಯವಸಾಯದಲ್ಲಿ, ಸಾಕಷ್ಟು ಏಳು ಬೀಳುಗಳು ನಾನು ಕಂಡಿದ್ದೀನಿ ನನ್ನ ವ್ಯವಸಾಯದ ಜೀವನದಲ್ಲಿ. ರೈತರು ಯಾಕೆ ಹಾಳಾಗ್ತಾ ಇದ್ದಾರೆ, ಇಷ್ಟು ಪ್ರಯತ್ನ ಮಾಡಿ ಇಷ್ಟೆಲ್ಲ ಬೆಳೆ ಬೆಳೀತಾ ಇದ್ದಾರೆ, ಇಷ್ಟು ಪುರಾತನ ಕಾಲದಿಂದನೂ ಮಾಡ್ತಾ ಇದ್ದಾರೆ, ಯಾಕೆ ವ್ಯವಸಾಯದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಹಲವಾರು ರೀತಿಯ ಕಾರಣಗಳನ್ನು ನಾನು ಅಧ್ಯಯನ ಮಾಡಿದ್ದೀನಿ, ಮಾಹಿತಿಯನ್ನು ಪಡೆದಿದ್ದೀನಿ, ನೋಡಿದ್ದೀನಿ. ಹಾಗೆ ನನ್ನ ಅನುಭವವನ್ನು ಅವ್ರಿಗೆ ದಾರಿ ಏರ್ತಾ ಮತ್ತು ನಾನು ಮಾಡಿರ್ತಕ್ಕಂಥ ಈ ಒಂದು ಸಾಧನೆಗೆ ಈ ಇಲಾಖೆಗಳು ಗೌರವಿಸಿರ್ತಕ್ಕಂಥದ್ದಕ್ಕೆ ನಾನು ಆಭಾರಿಯಾಗಿದ್ದೀನಿ. ಈಗ ನಾ ಪ್ರಶಸ್ತಿ ಬಂದಿರೋದ್ರಿಂದ ನಾನು ಇನ್ನೂ ಒಂದಿಷ್ಟು ದೊಡ್ಡ ಮಟ್ಟದ ಸಾಧನೆಗಳು ಮಾಡಬೇಕು ಅಂತಂದೇಳಿ ಸಾವಯವ ಕೃಷಿಯಲ್ಲಿ ಸಾಕಷ್ಟು ಪ್ರಗತಿಪರವಾದಂಥ ಯೋಜನೆಗಳನ್ನ ಮತ್ತು ಯೋಚನೆಗಳನ್ನ ನನ್ನ ಜಮೀನಿ ತೊಡಗಿಸ್ತಾ ನನ್ನ ಇವತ್ತು ಪ್ರತಿದಿನನೂ ಒಂದು ಕ್ರಿಯಾಶೀಲವಾಗಿ ಹೊಸ ಹೊಸ ಬೆಳೆಗಳ ಅನ್ವೇಷಣೆ ಆಗಿರ್ಬೋದು, ಹೊಸ ತಾಂತ್ರಿಕತೆ ಆಗಿರ್ಬೋದು, ಹೊಸ ವಿಧಾನಗಳನ್ನು ನಾನು ಅನುಸರಿಸಿ ಅದರ ಜೊತೆ ಇತರ ರೈತರಿಗೆ ಮಾದರಿಯಾಗಿ ಮಾಹಿತಿಯನ್ನು ಹಂಚ್ಕೊಳ್ತಾ ನನ್ನ ಅನುಭವವನ್ನು ಇವತ್ತು ದಾರಿ ಹರಿತಾ ಇದ್ದೀನಿ. ಅದಕ್ಕೆ ಯಾವ ರೈತರಿಗೆ ನನಗೆ ಏನು ಮಾಹಿತಿ ಬೇಕೋ ಅದನ್ನು ಸಾಕಷ್ಟು ಪೂರಕವಾಗಿ ಕೊಡ್ತಾ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸಾಕಷ್ಟು ಜನ ನಿಮ್ಮಂಥ ಯುವಕರು ಈ ಕೃಷಿಯಲ್ಲಿ ಏನಂತ ಲಾಭ ಇಲ್ಲ, ಕೃಷಿ ತುಂಬ ನಷ್ಟ, ನಾವು ಬೆಳೆದಂಥ ಬೆಳೆಗೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ, ಇಳುವರಿ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಅತಿವೃಷ್ಟಿ ಅನಾವೃಷ್ಟಿ ಅಂತೆಲ್ಲ ಕೃಷಿಯಿಂದ ಹಿಂದೆ ಸರಿದು ಸಾಕಷ್ಟು ಬೇರೆ ಕಡೆ ಗಮನ ಕೊಡ್ತಾ ಇದ್ದಾರೆ ಯುವಕರು, ಅಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ಕಾಲದಲ್ಲಿ ಯುವಕರು ತುಂಬ ಏನಾಗಿದೆ ಅಂತಂದರೆ ಇವತ್ತು ಸೋಮಾರಿ ಕೆಲಸಗಳಿಗೆ ಹೋಗ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ನಗರದ ಪ್ರದೇಶದಲ್ಲಿರ್ತಕ್ಕಂಥದ್ದಕ್ಕೆ ಮಾರು ಹೋಗ್ತಕ್ಕಂಥದ್ದು, ಆಡಂಬರದ ಜೀವನಕ್ಕೆ ಒಗ್ಗುವಂಥದ್ದು, ಆಮೇಲೆ ನಾವು ಏನು ಕೆಲಸ ಮಾಡ್ದೇ ನಮಗೊಂದು ಒಂದಿಷ್ಟು ಆದಾಯ ಬರಲಿ ನಿರಂತರವಾಗಿ ಅನ್ನೋ ಅಂಥ ಕಾನ್ಸೆಪ್ಟಿಗೆ ಭಾಳ ಜನ ಒಳಗಾಗಿದ್ದಾರೆ. ಅಂಥ ಯುವಕರು ಏನಾಗಿದ್ದಾರೆ ಇವತ್ತು ಹಳ್ಳಿ ಕಡೆ ಮುಖ ಮಾಡಿ ಬರಲೇಬೇಕು, ಯಾಕೆಂದರೆ ಇದು ಜೀವನ ಚಕ್ರದ ವ್ಯವಸಾಯ ಅನ್ನೋ ಅಂಥದ್ದು ನಿರಂತರವಾಗಿ ಹರಿತಾ ಇರ್ತಕ್ಕಂಥ ನದಿ ಇದ್ದ ಹಾಗೆ ಇದು. ಒಂದು ಕಾಲ ಬದಲಾದಂತೆ ತಾಂತ್ರಿಕತೆಯನ್ನು, ಮಾಹಿತಿಯನ್ನು ಮತ್ತು ಜ್ಞಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿಟ್ಟಿನಲ್ಲಿ ಪಡೆದುಕೊಂಡು ಅವರು ಹೊಸ ಹೊಸ ಆಧುನಿಕವಾಗಿರ್ತಕ್ಕಂಥ ಇವತ್ತಿನ ಕಾಲದಲ್ಲಿ ಒಂದು ತಾಂತ್ರಿಕತೆ ಇದ್ದಾವೆ, ಉತ್ತಮ ಗುಣಮಟ್ಟದ ಬೀಜಗಳಿದ್ದಾವೆ, ಉತ್ತಮವಾಗಿರ್ತಕ್ಕಂಥ ವಾತಾವರಣ ಐತೆ, ಮಾರುಕಟ್ಟೆ ವ್ಯವಸ್ಥೆಗಳಿದ್ದಾವೆ, ಇವತ್ತಿನ ನೆಟ್ವರ್ಕು ಇಂಟರ್ನೆಟ್ಟು ಆಗಿರ್ಬೋದು ಎಲ್ಲವನ್ನು ಇವತ್ತು ನಮ್ಮ ಅಂಗೈಯಲ್ಲೇ ಪಡೆಯೋಂಥ ಇವತ್ತು ಕಾಲಾವಕಾಶ ಇದ್ದಾಗ ನಾವು ವ್ಯವಸಾಯದಲ್ಲಿ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥ ರೈತರುಗಳು ಇದ್ದಾರೆ. ಮತ್ತು ಇವತ್ತು ಯಾವ ಒಬ್ಬ ನೌಕರಿದಾರನು ಪಡೆದೇ ಇರೋ ಅಷ್ಟು ವ್ಯವಸಾಯದಲ್ಲಿ ಆದಾಯವನ್ನು ಪಡೆಯುತ್ತಾ ಇರ್ತಕ್ಕಂಥ ರೈತರು ಸಾಕಷ್ಟು ಜನ ಇದ್ದಾರೆ. ಅವರನ್ನೆಲ್ಲ ಮಾದರಿಯಾಗಿ ಇಟ್ಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೆ. ಆದರೆ ಯಾವ ರೈತರು ಇವತ್ತು ಕೃಷಿಯಲ್ಲಿ ಹಿಂದುಳಿಲಿಕ್ಕೆ ಸಾಧ್ಯ ಇಲ್ಲ, ವ್ಯವಸಾಯದಲ್ಲಿ ಮುಂದುವರಿಯೋಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಅವನ್ನು ಬಳಕೆ ಮಾಡ್ತಕ್ಕಂಥ ಕಾಲಜ್ಞಾನ ಮತ್ತು ಆ ತಿಳುವಳಿಕೆ ಒಂದು ರೈತರಿಗೆ ಇವತ್ತಿನ ಯುವಕರಿಗೆ ಬೇಕಾಗಿದೆ. ಇವತ್ತು ಇನ್ನೊಬ್ಬರ ಕೈಗಾಗಿ ನಾವು ದುಡಿಯೋದಕ್ಕಿಂತ ನಾನು 10 ರೂಪಾಯಿ ದುಡಿಲಿ, ಸ್ವಂತ ದುಡಿಮೆಯಲ್ಲಿ ನನ್ನ ಜಮೀನಲ್ಲಿ ದುಡಿಬೇಕು, ದುಡಿತಾ ಇದ್ದೀವಿ ಅನ್ನೋಂಥ ಆತ್ಮತೃಪ್ತಿ ನಮಗಿದೆ. ಅದನ್ನು ಅವ್ರು ಬೆಳೆಸ್ಕೊಳ್ಳಿ. ಆ ರೈತರಿಗೆ, ರೈತರ ಮಕ್ಕಳಾಗಿ ದೇಶದ ಅಭಿವೃದ್ಧಿಗೆ ಒಂದು 4-5 ಜನಕ್ಕೆ ಅನ್ನ ಆಗ್ತಕ್ಕಂಥ ಶಕ್ತಿ ನಮ್ಮ ರೈತರಿಗಿದೆ. ಆ ಒಂದು ಶಕ್ತಿಯನ್ನು ಅವರು ರೂಢಿಸ್ಕೊಳ್ಳಿ. ಹಾಗೆ ಇವತ್ತಿನ ಯುವತ್ಸು ಎಷ್ಟೇ ಎಜುಕೇಷನ್ ಏನೇ ಮಾಡಿದ್ರೂ ಅವರ ನಿಟ್ಟಿನಲ್ಲಿ ಬಂದು ಯಾವುದನ್ನು ಮಾಡೋಕ್ಕಾಗಲ್ಲ. ಉದಾಹರಣೆ ಹೇಳ್ರಿ, ಇವತ್ತು ಟೀಚರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಅವ್ರು ಡಾಕ್ಟರ್ ಆಗಿರ್ಬೋದು, ಅವ್ರು ಯಾರೂ ಅವ್ರು ಏನೇ ಎಷ್ಟೇ ಕೋಟಿ ಹಣ ಸಂಪಾದನೆ ಮಾಡಿದರೂ ಕೂಡ ಒಂದು ತುತ್ತು ಅನ್ನದ ಸೃಷ್ಟಿಗೆ ಕಾರಣ ಆಗೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದಕ್ಕೆ ಏನಾದರೂ ಒಂದು ಸೇವೆ ಅಂತ ಅದಕ್ಕೊಂದು ನಾವು ಇದನ್ನು ಹೆಸರು ಕೊಡಬೇಕು ಅಂತಂದರೆ ಇವತ್ತು ಒಂದು ರೈತರಿಗೆ ನೆನೆಸ್ಬೇಕು ನಾವು. ಹಾಗೆ ಅಂತ ನೆನೆಸ್ತಕ್ಕಂಥ ರೈತರ ಸೇವೆಗೆ ನಾವು ಬರೋಣ, ಆ ರೈತಾಪಿ ಜೀವನದಲ್ಲಿ ಖುಷಿಯನ್ನು ಕಾಣೋಣ ಅಂತೇಳಿ ಸಲಹೆ ಕೊಡ್ತೇನೆ. ಇಷ್ಟು ವರ್ಷದೊಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಾಯ್ತಾ? ಬೇರೆಯವರೆಲ್ಲ ಹೇಳ್ತಾರೆ ವ್ಯವಸಾಯ ಮನಮಂದಿ ಎಲ್ಲ ಸಹಾಯ ಅಂತಂದೇಳಿ. ನೀವು ವ್ಯವಸಾಯನ ಯಾಕೆ ಮಾಡೋಕ್ಕೆ ಬಂದೆ? ಸುಮ್ಮನೆ ನೌಕರಿ ಸಿಕ್ಕಿತ್ತು, ಹೊರಗಿರ್ಬೋದಾಗಿತ್ತು, ಜೀವನ ಹೆಂಗೋ ಇರ್ಬೋದಾಗಿತ್ತು. ಆದರೆ ಆ ಆಡಂಬರದ ಜೀವನ ಒಂಥರ ಕಣ್ಣ ಮುಚ್ಚಾಲೆ ಜೀವನಕ್ಕೆ ನಾನು ಒಗ್ಕೊಳ್ಲಿಕ್ಕೆ ಇಷ್ಟಪಡಲಿಲ್ಲ. ಯಾಕೆಂದರೆ ಇದು ನನ್ನ ಕೃಷಿ ಜೀವನ ನನಗೆ ನೆಮ್ಮದಿ ಅಂತಂದಿದೆ. ಯಾಕೆಂದರೆ ಇವತ್ತು ನಾವೇನೇ ಮಾಡಿದರೂ ನಾವೊಂದು ಹೊಸತನವನ್ನು ಆಮೇಲೆ ಕಾಣ್ತಾ ಇದ್ದೀವಿ. ಇವತ್ತು ಒಬ್ಬ ರೈತ ಅಂತ ಅಂದರೆ ಕೇವಲ ಒಬ್ಬ ಆರ್ಡಿನರಿ ರೈತ ಅಲ್ಲ. ಇವತ್ತಿನ ವ್ಯವಸಾಯ ಹೆಂಗಿದೆ ಅಂತಂದರೆ ಒಬ್ಬ ವಿಜ್ಞಾನಿಯಾಗಿ ರೈತ ಕಾಣ್ತಾನೆ. ಒಬ್ಬ ಬೀಜಗಳ ಆಯ್ಕೆ ಆಗಿರ್ಬೋದು, ಒಬ್ಬ ಮಣ್ಣಿನ ವಿಜ್ಞಾನಿ ಆಗಿದ್ದಾನೆ. ಬೀಜಗಳ ಆಯ್ಕೆ ಮಾಡ್ತಾನೆ ಅಂತಂದರೆ ಅವನಿಗೆ ಆ ಬೀಜದ ಆ ಜ್ಞಾನ ಬೇಕು. ಆಮೇಲೆ ಅವನು ವ್ಯವಸಾಯಕ್ಕೆ ಬಳಸ್ತಕ್ಕಂಥ ತಳಿಗಳಾಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಆ ಸ್ಟೋರೇಜ್ ಮಾಡತಕ್ಕಂಥದ್ದಾಗಿರ್ಬೋದು, ಹಾಗೆ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಕಾಲಮಾನಕ್ಕೆ ತಕ್ಕಂತೆ ಇವೆಲ್ಲವನ್ನು ಮಾಡ್ತಾ ಇರೋದ್ರಿಂದ ಅವನು ಕೇವಲ ಬರೇ ದಡ್ಡರು ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಪ್ರಜ್ಞಾವಂತ ಒಂದು ಜ್ಞಾನ ಇರ್ತಕ್ಕಂಥವ್ನು ಮಾತ್ರ ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಆ ಒಂದು ವ್ಯವಸಾಯಕ್ಕೆ ಅವನು ಗೌರವ ಕೊಡಲಿ, ಆ ವ್ಯವಸಾಯವನ್ನು ಮುಂದುವರಿಸಲಿ, ಆ ವ್ಯವಸಾಯದಲ್ಲಿ ಆರ್ಥಿಕವಾಗಿ ಮುಂದುವರಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಅವ್ನು ಕೆಲಸ ಮಾಡಲಿ ಅಂತೇಳಿ ಇವತ್ತಿನ ಯುವ ಪೀಳಿಗೆ ಆ ನಿಟ್ಟಿನಲ್ಲಿ ಬರಲಿ, ಕೆಲಸ ಮಾಡಲಿ ಅನ್ನೋಂಥದ್ದನ್ನು ಬಯಸ್ತಾ ಇದ್ದೀನಿ. ರಾಕೇಶ್ ಅವರು, ಈ ಕಾರ್ಯಕ್ರಮ ಕೇಳೋಂಥ ರೈತ ಬಾಂಧವರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಕಾರ್ಯಕ್ರಮ ಈ ಥರದ್ದು ಕೇವಲ ಒಂದೇ ಅಲ್ಲ, ಎರಡೇ ಅಲ್ಲ. ಅವ್ರ ಜೀವನದಲ್ಲಿ ಬದಲಾವಣೆ ಕಾಣಬೇಕು ಅಂತ ಅಂದರೆ ಸಾಕಷ್ಟು ರೈತರ ತಾಕುಗಳನ್ನು ಭೇಟಿ ಮಾಡಿ ಈಗ ನೋಡಿ ನಾವು ಮಕ್ಕಳಿಗೆ ಹೇಳ್ತೀವಿ ಕಾಪಿ ಮಾಡಬೇಡ್ರಿ ಅಂತೇಳಿ. ಹಾಗಾದರೆ ನಾನು ನನ್ನ ಕಿವಿಮಾತು ಏನು ಗೊತ್ತಾ, ನಮ್ಮ ರೈತರು ಇವತ್ತು ಎಲ್ಲರಿಗೂ ಹೇಳ್ತೀನಿ, ನೀವು ಧೈರ್ಯವಾಗಿ ಕಾಪಿ ಮಾಡಿರಿ, ಇನ್ನೊಬ್ಬರು ಮಾದರಿ ರೈತರ ತಾಕುಗಳನ್ನು ವಿಸಿಟ್ ಮಾಡಿರಿ, ಅವರು ಅನುಸರಿಸಿರ್ತಕ್ಕಂಥ ಒಂದು ಕ್ರಮಗಳನ್ನು ನೋಡಿ ಕಲಿತು ನೀವು ಮಾದರಿ ಆಗ್ರಿ, ಅವರ ಕ್ರಮವನ್ನು ನೀವು ಅನುಸರಿಸ್ರಿ ಅಂತಂದು ಹೇಳಿ ಏನಾದರೂ ಮಾಹಿತಿ ಬೇಕು ಅಂದರೆ ಸಂಪರ್ಕ ಮಾಡಿದರೆ ನಾನು ನನಗೆ ತಿಳಿದ ಮಟ್ಟಿಗೆ ನನಗೆ ತಿಳಿದಂಥ ಜ್ಞಾನವನ್ನು ನಿಮಗೆ ಹಂಚ್ಕೊಳ್ಳಲಿಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ. ಹಾಗೆ ನಾನು ಸಂಪರ್ಕ ಮಾಡಬೇಕಾದಂಥ ರೈತರಿಗೆ ನನ್ನ ನಂಬರ್ ಕೊಡ್ತೀನಿ, 9902693853. ಯಾರಾದರೂ ಸಂಪರ್ಕ ಮಾಡಿದರೆ ಅವರಿಗೆ ನನ್ನ ಜ್ಞಾನ ತಿಳಿದಿರೋಂಥದ್ದನ್ನು ದಾರಿ ಇರಲಿಕ್ಕೆ ಯಾವತ್ತು ತಯಾರಿದ್ದೀನಿ. ರೈತ ಬಾಂಧವರೇ, ಇದು ರಾಮೇಶ್ವರದ ಪ್ರಗತಿಪರ ಕೃಷಿಕರಾದ ಎಸ್ ರಾಕೇಶ್ ಅವರ ಮೊಬೈಲ್ ಸಂಖ್ಯೆ 9902693853. ಭಾಳ ಸಂತೋಷ ರಾಕೇಶ್ ಅವರೇ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸುಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವ. ಸಮಗ್ರ ಕೃಷಿಯ ಅನುಭವಗಳ ಕುರಿತು ನ್ಯಾಮತಿ ತಾಲೂಕು ರಾಮೇಶ್ವರ ಗ್ರಾಮದ ಕೃಷಿಕ ಎಸ್ ರಾಕೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ ಗೋಪನಹಳ್ಳಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ್ವ ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಯ್ತಾ ಇದ್ದೆ ಅಶಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸ್ಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು ಎರಡನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕು ಸಹಾಯ ಮಾಡ್ತೀನಿ. ಆಶಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ. ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ಇವರು ಪ್ರಕಟಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳು. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1,650 ಗರಿಷ್ಠ 1,753 ರೂಪಾಯಿಗಳು. ಅಲಸಂದೆ 4,869-5,569 ರೂಪಾಯಿಗಳು. ಜೋಳ ಹೈಬ್ರಿಡ್ 1,472-1,511. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1,501-1,815 ರೂಪಾಯಿಗಳು. ರಾಗಿ ಹೈಬ್ರಿಡ್ 1,436-2,421 ರೂಪಾಯಿಗಳು. ತೊಗರಿ 4,569-4,869 ರೂಪಾಯಿಗಳು. ಇನ್ನು ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ. ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 3,811 ರೂಪಾಯಿಗಳು. ನೆಲಗಡಲೆ ನಾಟಿ 4,109-7,411 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1,189-1,859 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ 2,869-6,071 ರೂಪಾಯಿಗಳು. ತೊಗರಿ 1,500-6,379. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ನೆಲಗಡಲೆ 4,350-6,796 ರೂಪಾಯಿಗಳು. ಸೂರ್ಯಕಾಂತಿ ಕನಿಷ್ಠ ಮತ್ತು ಗರಿಷ್ಠ 6,229 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಗಳು ಈ ರೀತಿ ಇವೆ. ಅಲಸಂದಿಕಾಯಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,500 ಗರಿಷ್ಠ 3,000 ರೂಪಾಯಿಗಳು. ಸೇಬು 5,500-6,500. ಬೂದುಗುಂಬಳಕಾಯಿ 1,000-1,400. ಬಾಳೆಹಣ್ಣು ಏಲಕ್ಕಿ ಬಾಳೆ 3,000-3,500. ಪಚ್ಚಬಾಳೆ 700-1,000 ರೂಪಾಯಿಗಳು. ಹುರುಳಿಕಾಳು 2,500-3,000 ರೂಪಾಯಿಗಳು. ಬೀಟ್ರೂಟ್ 2,800-3,200. ಹಾಗಲಕಾಯಿ 4,500-5,000 ರೂಪಾಯಿಗಳು. ಸೋರೆಕಾಯಿ 2,000-2,500. ಬದನೆಕಾಯಿ 2,000-2,500. ಗೋರಿಕಾಯಿ 3,500-4,000 ರೂಪಾಯಿಗಳು. ಎಲೆಕೋಸು 2,500-3,000. ದಪ್ಪ ಮೆಣಸಿನಕಾಯಿ 6,000-7,000. ಕ್ಯಾರೆಟ್ 4,500-5,000. ಹೂಕೋಸು 1,000-1,400. ಸಪೋಟೊ 800-1,500. ಸೌತೆಕಾಯಿ 3,000-3,500. ದ್ರಾಕ್ಷಿ 3,000-4,000 ರೂಪಾಯಿಗಳು. ಅವರೆಕಾಯಿ 3,200-3,600. ಹಸಿಮೆಣಸಿನಕಾಯಿ 3,000-3,500. ಕರ್ಬೂಜ 1,200-2,200. ನವಿಲುಕೋಸು 2,000-2,500. ಬೆಂಡೆಕಾಯಿ 4,000-5,000 ರೂಪಾಯಿಗಳು. ನಿಂಬೆಹಣ್ಣು 2,000-2,300. ಮೂಸಂಬಿ ಪ್ರತಿ ಕ್ವಿಂಟಲ್ಗೆ 3,000-3,500. ಈರುಳ್ಳಿ 500-2,150. ಕಿತ್ತಳೆ 3,000-4,000 ರೂಪಾಯಿಗಳು. ಪಪ್ಪಾಯಿ 1,000-1,800. ಅನಾನಸ್ 1,200-2,000 ರೂಪಾಯಿಗಳು. ದಾಳಿಂಬೆ 4,000-4,800. ಆಲೂಗಡ್ಡೆ 1,200-1,500. ಮೂಲಂಗಿ 1,000-1,500. ಹೀರೆಕಾಯಿ 3,000-3,500. ಸೀಮೆ ಬದನೆಕಾಯಿ 1,600-2,000. ಸುವರ್ಣಗಡ್ಡೆ 2,500-3,000. ಸಿಹಿಗೆಣಸು 1,800-2,200. ತೊಗರಿಕಾಯಿ 4,000-4,500.